ನಾಪುಕ್ಲುವಿನ ಲೇಟೆಸ್ಟ್ ಫರ್ನಿಚರ್ ಆನಿವರ್ಸರಿ ಮೆಗಾ ಆಫರ್. ತ್ರೀ ಡೋರ್ ವಾರ್ಡ್ರೋಬ್ 8,650 ರೂಪಾಯಿಗೆ, ಡೈನಿಂಗ್ ಟೇಬಲ್ ವಿತ್ 6 ಚೇರ್ಸ್ 19,800 ರೂಪಾಯಿಗೆ, ಕಾರ್ನರ್ ಸೋಫಾ ಸೆಟ್ 16,400 ರೂಪಾಯಿಗೆ. ಇನ್ನು ಹಲವು ಆಕರ್ಷಕ ಡಿಸ್ಕೌಂಟ್ ಆಫರ್ ಗಳಿಗಾಗಿ ಬನ್ನಿ ಲೇಟೆಸ್ಟ್ ಫರ್ನಿಚರ್, ಹಳೆ ತಾಲೂಕು ರೋಡ್, ನಾಪಕ್ಲು, ಅಂಡ್ ಆಲ್ಸೋ ಎಟ್ ಮೂರ್ನಾಡ್ ಅಂಡ್ ಸಂಪ್ಯ. ಸಂಭ್ರಮದ ದೀಪಾವಳಿಗೆ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್ ನ ಕೊಡುಗೆ, ವಜ್ರದ ಪ್ರತಿ ಕ್ಯಾರೆಟ್ ಮೇಲೆ 25,000 ರೂಪಾಯಿಗಳ ನೇರ ಕಡಿತ. ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ. ಆತ್ಮೀಯ ಕೇಳುಗರೆ, ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರತಿ ಶನಿವಾರ ಬೆಳಿಗ್ಗೆ 9 ಗಂಟೆಗೆ ಚಿಣ್ಣರ ಲೋಕದಲ್ಲಿ ಮಕ್ಕಳಿಗಾಗಿ ಕಥೆ ಪ್ರಸಾರವಾಗಲಿದೆ. ಕೇಳಿ ಕೇಳಿಸಿ ಮತ್ತೂರು ಸುಬ್ಬಣ್ಣ ಅವರ ಆಯ್ದ ಮಕ್ಕಳ ಕಥೆಗಳು ಚಿಣ್ಣರ ಲೋಕದಲ್ಲಿ. ಪುಟಾಣಿಗಳೇ ಗಮನಿಸಿ, ಇದೇ ಭಾನುವಾರ ಬೆಳಗ್ಗೆ 10 ಗಂಟೆಗೆ ಚಿನ್ನರ ಲೋಕದಲ್ಲಿ ನೇರ ಫೋನ್ಇನ್ ಕಾರ್ಯಕ್ರಮ ಪ್ರಸಾರಗೊಳ್ಳಲಿದೆ. ಮಕ್ಕಳು ಕಥೆ, ಹಾಡು, ಸ್ವರಚಿತ ಕವನಗಳನ್ನು ಹೇಳಲು ಅವಕಾಶವಿದೆ. ಕರೆ ಮಾಡಿ ಪಾಲ್ಗೊಳ್ಳಿ. ದೂರವಾಣಿ ಸಂಖ್ಯೆ 08-272-2200006. ನೆನಪಿಡಿ, ಇದೇ ಭಾನುವಾರ ಬೆಳಗ್ಗೆ 10 ಗಂಟೆಗೆ ನೇರ ಫೋನ್ಇನ್ ಚಿನ್ನರ ಲೋಕ. ಜಾಹೀರಾತುಗಳು ಪ್ರಸಾರವಾದವು. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇಂದು ರಾತ್ರಿ 9 ಗಂಟೆಗೆ ಸಂವಿಧಾನ್ ದಿವಸ್ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ, 10:30ಕ್ಕೆ ನಮ್ಮ ನಿಲಯದಿಂದ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ. ಇನ್ನು ನಾಳೆ ಬೆಳಿಗ್ಗೆ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ 6:05ಕ್ಕೆ ಚಿಂತನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ, 6:20ಕ್ಕೆ ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ. ಯುಎಎಚ್ಎಸ್ ನೇಗಿಲ ಮಿಡಿತ, ಪ್ರಾಯೋಜಕರು ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:35ಕ್ಕೆ 6:40ಕ್ಕೆ ಬೆಂಗಳೂರು ಕೇಂದ್ರದಿಂದ ಸಾವಯವ ಮಾತುಕತೆ ಬಾನುಲಿ ಸರಣಿ, ಪ್ರಸ್ತುತಿ ದಿವಾಕರ ಹೆಗಡೆ, ಪ್ರಾಯೋಜಕರು ಸಾವಯವ ಕೃಷಿ ಮಿಷನ್, ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. 7:15ಕ್ಕೆ ತ್ಯಾಜ್ಯ ನಿಭಾಯಿಸುವ ರೀತಿ ಮನೆ ಬಾಗಿಲಿಗೆ ಸಮಗ್ರ ಮಾಹಿತಿ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಂಗಳೂರು, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 7:15ಕ್ಕೆ ನಿತ್ಯ ವಿಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಡಾ ಕೃಷ್ಣ ಸೂರ್ಯ ಅವರಿಂದ, ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಸೊಸೈಟಿ. 7:50ಕ್ಕೆ ಸಿಎನ್ಸಿ ಸುದ್ದಿ ಸಮಾಚಾರ. ನಾಳೆ ಬೆಳಿಗ್ಗೆ 9 ಗಂಟೆಗೆ ಚಿಣ್ಣರ ಲೋಕ ಮಕ್ಕಳಿಗಾಗಿ ಕಾರ್ಯಕ್ರಮದಲ್ಲಿ ಮತ್ತೂರು ಸುಬ್ಬಣ್ಣ ಅವರ ಮಕ್ಕಳ ಕಥೆ, ಪ್ರಸ್ತುತಿ ಜಿ ಶಾಂತಕುಮಾರ್. 9:30ಕ್ಕೆ ಬೆಂಗಳೂರು ಕೇಂದ್ರದಿಂದ ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೈನಂದಿನ ವಿಶೇಷ ಕಾರ್ಯಕ್ರಮ ಸರಣಿ ಸ್ವಾತಂತ್ರ್ಯದ ಪಯಣ ಆಕಾಶವಾಣಿಯೊಂದಿಗೆ. 10 ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, 10:30ಕ್ಕೆ ಗಾನ ಭಜಾನ, 11 ಗಂಟೆಗೆ ಚಿತ್ರಗೀತೆಗಳು. ಇನ್ನು ಬೆಂಗಳೂರು ಕೇಂದ್ರದಿಂದ ಸಹ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಮಧ್ಯಾಹ್ನ 12 ಗಂಟೆಗೆ ವನಿತಾ ವಿಹಾರದಲ್ಲಿ ಆರೋಗ್ಯಕ್ಕೆ ಪೂರಕವಾದ ಪದಾರ್ಥಗಳನ್ನು ಆಹಾರದಲ್ಲಿ ಬಳಸಿಕೊಳ್ಳುವ ವಿಧಾನವನ್ನು ಕುರಿತು ಅನಿತಾ ಬಿಎಲ್ ಅವರೊಂದಿಗೆ ಸಂದರ್ಶನ. 12:30ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಹದಿಹರೆಯದವರಲ್ಲಿ ಹೃದಯಾಘಾತಕ್ಕೆ ಕಾರಣ ಮತ್ತು ಪರಿಹಾರಗಳು, ಈ ಕುರಿತು ರಾಯಚೂರಿನ ಹೃದಯ ರೋಗ ತಜ್ಞರಾದ ಡಾ ಅಜಿತ ಕುಲಕರ್ಣಿ ಅವರೊಡನೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ. 1:20ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ, ಚುನಾವಣಾ ಕುರಿತ ವಿಶೇಷ ಕಾರ್ಯಕ್ರಮ, ಪ್ರಾಯೋಜಕರು ಚುನಾವಣಾ ಆಯೋಗ ಭಾರತ ಸರ್ಕಾರ. 1:25ಕ್ಕೆ ಭಾವಗೀತೆಗಳು ನಮ್ಮ ನಿಲಯದಿಂದ. 2:35ಕ್ಕೆ ಕ್ಷಿತಿಜ, ಸಾಹಿತ್ಯದ ದಿಗ್ಗಜರೊಂದಿಗೆ ಸಂವಾದ. ಈ ವಾರದ ಅತಿಥಿ ಲೇಖಕಿ ವಿಮರ್ಶಕಿ ಡಾ ಎಂಎಸ್ ಆಶಾದೇವಿ. ಕಾರ್ಯಕ್ರಮದ ಪ್ರಸ್ತುತಿ ಡಾ ನಿರ್ಮಲಾ ಸಿ ಇಲಿಗಾರ್. 3:35ಕ್ಕೆ ವಿವಿಧ ಭಾರತಿ ಕಾರ್ಯಕ್ರಮಗಳ ಸಹ ಪ್ರಸಾರ ಮುಂಬೈ ಕೇಂದ್ರದಿಂದ.

ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜೊಂಪೆನ ವಿವರ: ಸಂವಿಧಾನದ ಆಶಯಗಳಿಗೆ ಅನುಗುಣವಾಗಿ ಜೀವನ ಕ್ರಮಗಳನ್ನು ಅಳವಡಿಸಿಕೊಳ್ಳುತ್ತ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರಾದ ಬಿಎಲ್ ಜನರಲ್ ಅವರು ಹೇಳಲು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ವಕೀಲರ ಸಂಘದ ಕೂಡುಕೂಟಲ್ಲಿ ಮಡಿಕೇರಿನ ನ್ಯಾಯಾಲಯದ ಅಂಗಳದಲ್ಲಿ ಇಂದು ನಡೆದ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಅವು ಮಾತಾಡಿದವು. ಸಂವಿಧಾನ ರಚನೆ ಮಾಡಿಕೆ ಶ್ರಮಿಸಿದ ಎಲ್ಲವರನ್ನು ನಾವು ನೆನಪಿಸಿಕೊಳ್ಳಕು, ಅವು ನಡೆದು ಬಂದ ದಾರಿಯಲ್ಲಿ ಸಾಗುವುದರೊಟ್ಟಿಗೆ ಸಂವಿಧಾನದ ಮೂಲ ಆಶಯನ ಇಂದಿನ ಪೀಳಿಗೆ ಪಾಲಿಸಿ ಗೌರವಿಸಕೂತ ಅವು ಹೇಳಿದವು. ವಕೀಲರ ಸಂಘದ ಅಧ್ಯಕ್ಷರಾದ ಕೆಡಿ ದಯಾನಂದ ಅವು ಮಾತಾಡಿ, ಭಾರತ ದೇಶ ಪ್ರಜಾಪ್ರಭುತ್ವ ರಾಷ್ಟ ಆಗಿದ್ದು ಪ್ರಜಾಪ್ರಭುತ್ವನ ದೇಶಕ್ಕೆ ಕೊಟ್ಟದ್ದು ಸಂವಿಧಾನ. ಅಂತ ಸಂವಿಧಾನ ಮಂಡಿಸಿ ನಮಗೆ ನಾವೇ ಅರ್ಪಣೆ ಮಾಡಿಕೊಂಡ ದಿನ ನವೆಂಬರ್ 26 ಆಟೂತ ಇವು ಹೇಳಿದವು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎನ್ ಸುಬ್ರಹ್ಮಣ್ಯ, ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ರೂಪಾ ಕೆ, ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಮನು ಬಿಕೆ ಸೇರಿದಂತೆ ಮುಖ್ಯಪಟ್ಟವು ಪದಾಧಿಕಾರಿಗ ಹಾಜರಿದ್ದವು. ಹಂಗೇನೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ತಮ್ಮ ಕಚೇರಿ ಸಭಾಭವನದಲ್ಲಿ 1949 ನವೆಂಬರ್ 26 ಸಂವಿಧಾನ ಅರ್ಪಿಸಿಕೊಂಡಿದ್ದೇವೆ ತೇಳುವ ಪ್ರತಿಜ್ಞಾವಿಧಿ ಬೋಧನೆ ಮಾಡಿದವು. ಈ ಸಂದರ್ಭ ಹೆಚ್ಚುವರಿ ಜಿಲ್ಲಾಧಿಕಾರಿ ರಾಜು ಮೊಗವೀರ, ಬೇರೆ ಬೇರೆ ಇಲಾಖೆಗಳ ಅಧಿಕಾರಿಗಳ ಸೇರಿದಂತೆ ಮುಖ್ಯಪಟ್ಟವು ಹಾಜರಿದ್ದವು. ರಾಜಸಿಟ್ ಉದ್ಯಾನವನ ಗ್ರೇಟರ್ ರಾಜಸಿಟ್ ಆಗಿ ಅಭಿವೃದ್ಧಿಪಡಿಸುವ ಬಗ್ಗೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ಸಭೆ ನಡೆದು ಮಡಿಕೇರಿನ ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕರ ಕಚೇರಿ ಸಭಾಭವನದಲ್ಲಿ ರಾಜಸಿಟ್ ಅಭಿವೃದ್ಧಿ ಸಂಬಂಧಿಸಿದಂತೆ ಉದ್ಯಾನವನ ವ್ಯಾಪ್ತಿಗೆ ರೈಲ್ವೆ ಟ್ರ್ಯಾಕ್ ಸೇರಿದ್ದು ಈ ಹಿನ್ನೆಲೆಯಲ್ಲಿ ಉದ್ಯಾನವನ ಅಭಿವೃದ್ಧಿಗೆ ನೀಲನಕ್ಷೆ ತಯಾರಿಸಿಕೆ ಸಲಹೆ ನೀಡಲು ಪುಟ್ಟಾಣಿ ರೈಲು ಮ್ಯೂಸಿಕಲ್ ಫೌಂಟೇನ್ ಸರಿಪಡಿಸಿಕೆ ಅಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟು ರಾಜರ ಗದ್ದಿಗೆ ನೆಹರು ಮಂಟಪ ನಿರ್ವಹಣೆ ಗದ್ದಿಗೆ ಗೇಟ್ನ ಹತ್ತಿರ ಹೈಮಾಸ್ಕ್ ಲೈಟ್ ಹಾಕುವುದು ಸೇರಿದಂತೆ ಸುಮಾರು ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು. ಡಿಸೆಂಬರ್ 25 ಕ್ರಿಸ್ಮಸ್ ರಜೆ ಸಂದರ್ಭದಲ್ಲಿ ಜಿಲ್ಲೆಗೆ ಪ್ರವಾಸಿಗರು ಜಾಸ್ತಿ ಸಂಖ್ಯೆಯಲ್ಲಿ ಬಾದರಿಂದ ಕಾಫಿ ಮಂಡಳಿ ಕುಡುಕೋಟಲ್ಲಿ ಕಾಫಿ ಮೇಳ ಆಯೋಜನೆ ಮಾಡಿದ್ದು, ಹಂಗೆ ರಜಾ ದಿನಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಮಾಡುವ ಬಗ್ಗೆನೂ ಚರ್ಚಿಸಲಾಯಿತು. ಈ ಸಂದರ್ಭದಲ್ಲಿ ಬೇರೆ ಬೇರೆ ಇಲಾಖೆಗಳ ಅಧಿಕಾರಿಗಳು ಸೇರಿದಂತೆ ಮುಖ್ಯಪಟ್ಟವು ಹಾಜರಿದ್ದವು. 2021-22 ಸಾಲಿನಲ್ಲಿ ಪ್ರಕೃತಿ ವಿಕೋಪದ ಅಕಾಲಿಕ ಮಳೆಯಿಂದಾಗಿ ಮಡಿಕೇರಿ ತಾಲೂಕಲ್ಲಿ ಬೆಳೆ ಹಾನಿಯಾಗಿರುವ ಪ್ರದೇಶದ ಬಗ್ಗೆ ಕಾಫಿ ಮಂಡಳಿ, ತೋಟಗಾರಿಕಾ ಇಲಾಖೆ, ಕೃಷಿ ಇಲಾಖೆ ಹಾಗೆ ಕಂದಾಯ ಇಲಾಖೆಯಿಂದ ಜಂಟಿ ಸರ್ವೆ ಕೆಲಸ ಮಾಡಿದ್ದು ಮಡಿಕೇರಿ ತಾಲೂಕಿನ ಹೋಬಳಿಗಳಲ್ಲಿ ಬೆಳೆ ನಷ್ಟ ಶೇಕಡಾ 33 ಜಾಸ್ತಿ ಹಾಳಾಗಿರುವ ಪ್ರದೇಶನ ಗುರುತಿಸಿದ್ದು ಅಂತಹ ಗ್ರಾಮಗಳ ಅರ್ಜಿದಾರರಿಂದ ಬೆಳೆ ಹಾನಿ ಅರ್ಜಿ ತಕೊಂಡವೆ. ಆದ್ದರಿಂದ ಮಡಿಕೇರಿ ಹೋಬಳಿಗೆ ಸೇರಿದ ಇಬ್ನಿ ಉಳವಾಡಿ, ಕಡಗದಾಳು, ಎರಡನೇ ಮೊಣ್ಣಂಗೇರಿ, ಭಾಗಮಂಡಲ ಹೋಬಳಿಗೆ ಸೇರಿದ ಕರಿಕೆ, ತಣ್ಣಿಮಾನಿ, ಚೇರಂಗಾಲ, ಕೋರಂಗಾಲ, ಮುಂಡ್ರೋಟು, ತಾವೂರು, ಭಾಗಮಂಡಲ, ಕುಂದಚೇರಿ, ಕೊಳಗದಾಳು, ಅಯ್ಯಂಗೇರಿ, ಸಣ್ಣಪುರಿಕೋಟು ಗ್ರಾಮಗಳ ವ್ಯಾಪ್ತಿಗೆ ಒಳಪಟ್ಟ ಸಾರ್ವಜನಿಕರು ಬೆಳೆ ಹಾಳಾಗಿದ್ದರೆ ಸಂಬಂಧಪಟ್ಟ ನಾಡ ಕಚೇರಿಯಲ್ಲಿ ಅರ್ಜಿ ಹಾಕುತ್ತ ತಹಶೀಲ್ದಾರರಾದ ಪಿಎಸ್ ಮಹೇಶ್ ಅವರು ತಿಳಿಸಿದರು. ಶಿವಮೊಗ್ಗ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ, ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯ ಮಡಿಕೇರಿ ವಿಸ್ತರಣಾ ಘಟಕ, ಬೇರೆ ಬೇರೆ ಇಲಾಖೆಗಳ ಕೂಡುಕೂಟಲ್ಲಿ ಇದೇ 30 ಬೆಳಿಗ್ಗೆ 10:30 ಪೊನ್ನಂಪೇಟಿನ ಅರಣ್ಯ ಮಹಾವಿದ್ಯಾಲಯದ ಅಂಗಳದಲ್ಲಿ ಭತ್ತದ ಬೆಳೆ ಕ್ಷೇತ್ರೋತ್ಸವ 2021 ಸಮಗ್ರ ಮತ್ತು ಸುಸ್ಥಿರ ಕೃಷಿ ಪದ್ದತಿಗ ಕಾರ್ಯಕ್ರಮ ನಡೆದಿದೆ. ಮತ್ತೆ 11:30 2 ಮುಟ್ಟ ಕಾಫಿ ತೋಟಲ್ಲಿ ಹಣ್ಣು ಮತ್ತು ಔಷಧೀಯ ಬೆಳೆಗಳ ಬೇಸಾಯ, ಸಮಗ್ರ ಕೃಷಿ ಪದ್ದತಿಗ, ಪಶುಪಾಲನೆ ತಾಂತ್ರಿಕತೆಗ, ಸಮಗ್ರ ಅಡಿಕೆ ಕೊಳೆ ರೋಗದ ನಿರ್ವಹಣಾ ಪದ್ದತಿಗ, ಕೃಷಿ ಅರಣ್ಯ ಪದ್ದತಿ, ಉದ್ಯಮ ಆಗಿ ಕೃಷಿ, ಕೋವಿಡ್ನ ನಂತರ ಯುವಜನತೆಗಿರುವ ಅವಕಾಶಗಳ ಕುರಿತಂತೆ ವಿಚಾರಗೋಷ್ಠಿ ನಡೆದಿದೆ. ವೀರಸೇನಾನಿ ಜನರಲ್ ಕೆಎಸ್ ತಿಮ್ಮಯ್ಯ ಅವರ ಸ್ಮಾರಕ ಭವನನ ಇನ್ನೂ ಅಭಿವೃದ್ಧಿಪಡಿಸಿಕೆ ಶ್ರಮಿಸಕೂತ ಜನರಲ್ ತಿಮ್ಮಯ್ಯ ಅವರ ಮೊಮ್ಮಗ ಕೆಸಿ ಬೆಳ್ಳೆಪ್ಪವು ತಿಳಿಸಲು ಮಡಿಕೇರಿನ ಸ್ಮಾರಕ ಭವನಕ್ಕೆ ಭೇಟಿ ಕೊಟ್ಟು ಅವು ಮಾತಾಡಿದವು. ಸನ್ನಿಸೈಡ್ಲಿರುವ ಸ್ಮಾರಕ ಭವನನ ರಾಷ್ಟ್ರದಲ್ಲೇ ಅತ್ಯುತ್ತಮ ಮಾದರಿ ಸ್ಮಾರಕ ಭವನ ಆಗಿ ಮಾಡುವಲ್ಲಿ ಶ್ರಮಿಸಕು ಆ ನಿಟ್ಟಲ್ಲಿ ಯುವಜನತೆ ಈ ಭವನ ಸ್ಫೂರ್ತಿಯಾಗುತ್ತ ಹೇಳಿದವು. ಇದಕ್ಕೂ ಮುಂದೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದ್ದು ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಕೆಟಿ ದರ್ಶನ್ ಸೇರಿದಂತೆ ಮುಖ್ಯಪಟ್ಟವು ಹಾಜರಿದ್ದವು. ಇಂದು ಕೊಡಗು ಜಿಲ್ಲೆಯಲ್ಲಿ ಯಾವುದೇ ಕೋವಿಡ್ 19 ಪ್ರಕರಣ ಕಂಡುಬರುತ್ತಿಲ್ಲ. ಒಟ್ಟು ಪ್ರಕರಣಗಳ ಸಂಖ್ಯೆ 35,420 ಆಗಿದ್ದು 51 ಸಕ್ರಿಯ ಪ್ರಕರಣಗಳ ಹುಟ್ಟು. ಕಳೆದ 24 ಗಂಟೆಗಳಲ್ಲಿ 1,000 ಆಟು. ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 10 ಆಟೂತ ಕೋವಿಡ್ಗೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ತಿಳಿಸಲು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಜಂಪೆ ಕೇಳಿದಿರಿ. ಪ್ರಾಯೋಜಕರು ಮುಳಿಯಾ ಜುವೆಲ್ಸ್, ಪುತ್ತೂರು, ಬೆಳ್ತಂಗಡಿ, ಮಡಿಕೇರಿ, ಗೋಣಿಕೊಪ್ಪಲ್, ಬೆಂಗಳೂರು. ಇದೀಗ